7:35. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು. ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ ಪ್ರೇಮದ ಸಂಬಂಧ. ಲಲ್ಲಲ್ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ. ಶ್ರೋತೃ ಬಾಂಧವರ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 MHz. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಶರಣು ಶರಣಾರ್ಥಿಗಳು, ಹಾಗೆಯೇ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಿದ್ದೀರಿ ಬೇಸಿಗೆ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಗುರುರಾಜ್ ಸುಂಕದ್ ಅವರೊಡನೆ ಸಂದರ್ಶನ, ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು. ನಂತರ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮಸ್ವಾಮಿ ನೂಲಿ ಮತ್ತು ಸೆಂಗಡಿಗರಿಂದ ಏಕತಾರಿ ಪದಗಳನ್ನು ಆಲಿಸಬಹುದು. ಹಾಗಾದರೆ ಬನ್ನಿ ರೈತ ಬಾಂಧವರೇ, ಮೊದಲಿಗೆ ಬೇಸಿಗೆ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಗುರುರಾಜ್ ಸುಂಕದ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ವಿಶೇಷವಾಗಿ ರೋಗಗಳು ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ತಗೋಬೋದು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಗುರುರಾಜ್ ಸುಂಕದ್ ಅವರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ಮಳೆಗಾಲ ಪ್ರಾರಂಭ ಆತಂದರೆ ಬೀಜಕ್ಕಿರಬಹುದು ಅಥವಾ ಮೊಳಕೆ ಬಂದಾಗಿಂದ ಹಿಡಿದು ಬೆಳೆ ಕಟಾವು ಮಾಡೋರಿಗೆ ಹಲವಾರು ರೋಗಗಳು ಬರ್ತಿರ್ತವೆ. ಈಗಿಂದನೇ ಬೇಸಿಗೆಯಲ್ಲಿ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಹೋದರೆ ಈ ರೋಗಗಳನ್ನು ನಿರ್ವಹಣೆ ಮಾಡಬಹುದು, ಕಡಿಮೆ ಪ್ರಮಾಣದಲ್ಲಿ ಬಂದಂತೆ ಅವನು ಹೇಗೆ ತಡಿಬಹುದು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಸುಂಕದ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಹೇಳಿ, ಬೇಸಿಗೆ ಅಂದ ತಕ್ಷಣ ಭಾಳಷ್ಟು ಜನ ರೈತರು ಏನಪ್ಪ ಇದು ಬಿಸಿಲು ಸುಡು ಬಿಸಿಲು ಅಂಥೇಳಿ ಅಂತಿರ್ತಾರೆ. ತಾವು ಸಸ್ಯರೋಗ ತಜ್ಞರಾಗಿ ನಿಮ್ಮ ರೋಗಾಣುಗಳ ಮೇಲೆ ಈ ಒಂದು ಬೇಸಿಗೆ ಬಿಸಿಲು ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತೆ, ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ ಹೇಳಿದರು ರೋಗಾಣುಗಳ ಮೇಲೆ? ತಮಗೆಲ್ಲ ಗೊತ್ತಿದ್ದಂತೆ ಈ ವರ್ಷ ಏನಾಯಿತು, ಮಳೆ ಕಡಿಮೆ ಆಗಿದೆ. ಮುಖ್ಯವಾಗಿ ಈ ನಮ್ಮ ಏನು ಒಂದು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾ ಇದ್ದೀವಲ್ಲ, 7 ಜಿಲ್ಲೆಗಳಲ್ಲೂ ಈ 7 ಜಿಲ್ಲೆಗಳಲ್ಲಿ ಈ ರಾಯಚೂರು, ತದನಂತರ ಯಾದಗಿರಿ, ಕಲಬುರಗಿ ಮತ್ತು ಬೀದರ್ ಈ ಭಾಗದಲ್ಲಿ ಮಳೆ ಚೆನ್ನಾಗಿದೆ. ಒಟ್ಟಿನಲ್ಲಿ ಒಣಹವೆ ಇದ್ದರೂ ಕೂಡ ಮಳೆ ಚೆನ್ನಾಗಿದೆ. ಆದರೆ ಮಳೆ ಏನಾಗಿದೆ, ಪೂರ್ತಿ ಬೆಳೆ ಮುಗಿಯೋವರೆಗೂ, ಬೆಳೆ ಅವಧಿಯಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ. ಬೆಳೆ ಕಟಾವು ಬರೋವರೆಗೂ ಕಾಳು ಕಟ್ಟೋವರೆಗೂ ಚೆನ್ನಾಗಿ ಮಳೆ ಬಂತು, ಚೆನ್ನಾಗಿ ಹುಲ್ಸಾಗಿ ಬೆಳೆ ಬೆಳೆದು, ಆದರೆ ಕಟಾವು ಮಾಡೋ ಹೊತ್ತಿನಾಗ ಮುಂದೆ ಮಳೆನೇ ಬರಲಿಲ್ಲ. ಈ ರೀತಿಯಾಗಿ ಈ ವರ್ಷ ನಮ್ಮ ಕಲ್ಯಾಣ ಕರ್ನಾಟಕದ ಈ ಒಂದು 4 ಜಿಲ್ಲೆಗಳಲ್ಲಿ ಬಹಳ ಒಂದು ಇಳುವರಿಯಲ್ಲಿ ಬಹಳ ಗಣನೀಯ ಕಡಿಮೆ ಆಗಿದೆ. ಇದು ಗಣನೀಯ ಕುಂಠಿತನೂ ಆಯ್ತು, ಜೊತೆಗೆ ಮಳೆ ಕೊರತೆನೂ ಭಾಳ ಆಯ್ತು ಈ ಸಲ ಅಂತ ಹೇಳ್ತಾ ಇದ್ದಾರೆ. ಮಳೆ ಕೊರತೆ ಅದ ಈಗ ಒಟ್ಟಿನಲ್ಲಿ ನಮ್ಮದು ರಾಯಚೂರ್ದು ನಾವು ಅಂಕಿಅಂಶ ತಗೊಂಡ್ರೆ ಇಲ್ಲಿ 700 mm ಮಳೆ ನಮ್ಮದು ಎವರೇಜ್ ಸರಾಸರಿ ಮಳೆ 700 mm ಪ್ರತಿ ವರ್ಷಕ್ಕೆ, ಸುಮಾರು ಒಂದು 25 ವರ್ಷದ ಸರಾಸರಿ ನೋಡಿದರೆ ಈ ನಾವು ಈಗ ಮಳೆ ರಾಯಚೂರಿನಲ್ಲಿ ಮಳೆ ಬಂದದ್ದು 608 mm ಮಳೆ ಬಂದಿದೆ. ಹೀಗಾಗಿ ಅಂಥ ಏನು ಮಳೆ ಕಡಿಮೆ ಆಗಿಲ್ಲ, ಆದರೆ ಮಳೆ ಏನಿದೆಯಲ್ಲ ಪೂರ್ತಿ ಬೆಳೆ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂಗಾಮಿಗೆ ಸರಿಯಾದ ರೀತಿಯಿಂದ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಈ ರೀತಿಯಾಗಿ ಕಟಾವ್ ಆಗೋವರೆಗೂ ಕಾಳು ಕಟ್ಟೋವರೆಗೂ ಮಳೆ ಬಂತು, ಕಾಳು ಕಟ್ಟೋ ಟೈಮ್ನಲ್ಲೇ ಮಳೆ ಹೋಗ್ಬಿಡ್ತು, ಮಳೆ ಹೋದ ತಕ್ಷಣ ಇಳುವರಿ ಕಡಿಮೆ ಆಯಿತು ಮುಂಗಾರಿದು. ತದನಂತರ ಹಿಂಗಾರಿಗೆ ಯಾವುದೇ ರೀತಿಯ ತೇವಾಂಶ ಇರಲಿಲ್ಲ ಬಿತ್ತಲಿಕ್ಕೆ, ಹೀಗಾಗಿ ಹಿಂಗಾರಿ ಬೆಳೆನ ಹಾಕಲಿಲ್ಲ ರೈತರು. ಇಂಥ ಸಂದರ್ಭದಲ್ಲಿ ಏನಿದೆ ರೈತರು ಈ ವರ್ಷ ಬಹಳ ತೊಂದರೆ ಅನುಭವಿಸಿದ್ದಾರೆ. ಮುಖ್ಯವಾಗಿ ಎಲ್ಲೆಲ್ಲಿ ಈಗ ನಮ್ಮ ಒಣ ಪ್ರದೇಶ ಒಣ ನಾವೇನು ಖುಷ್ಕಿ ಬೇಸಾಯ ಅಂತೀವಲ್ಲ ಅಲ್ಲಿ ಬಹಳ ಒಂದು ತೊಂದರೆ ಇದೆ ರೈತರಿಗೆ. ಆದರೂ ಕೂಡ ಕೆಲವೊಂದು ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂತು ಜೀವರಿಗೆ, ಆಮೇಲೆ ಬೇರೆ ಬೇರೆ ಕೆಲವೊಂದು ತಾಲೂಕುಗಳಲ್ಲಿ. ಇನ್ನು ಈ ವಿಜಯನಗರ, ಕೊಪ್ಪಳ, ಬಳ್ಳಾರಿ ಈ 3 ಜಿಲ್ಲೆಗಳು ತೆಗೆದುಕೊಂಡ್ರೆ ಖುಷ್ಕಿ ಬೇಸಾಯ ಮಾಡತಕ್ಕಂಥ ರೈತರಿಗೆ ಬಹಳ ನಷ್ಟ ಆಗಿದೆ. ಮಳೆ ಬರಲಿಲ್ಲ, ನಂತರ ಬೆಳೆಯಲ್ಲಿ ಬಹಳ ಹಾನಿಯಾಗಿದೆ, ಸಾಲ ಗಿಲ ಮಾಡಿ ಕೈ ಸುಟ್ಟುಕೊಂಡಿದ್ದಾರೆ ರೈತರು. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಏನು ತೊಂದರೆ ಆಗಿದೆ ಮುಂದೆ ಈ ರೋಗಗಳಿಂದ ಬರಬಾರ್ದು ಅಂದರೆ ಈಗಿನಿಂದನೇ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಮುಂಜಾಗ್ರತೆ ಕ್ರಮ ಅಂತ ಏನು ನಾವು ಹೇಳ್ತೀವಲ್ಲ ರೋಗ ಬರಲಿಕ್ಕೆ, ಈಗಾಗಲೇ ಎಲ್ಲ ಬೆಳೆ ಎಲ್ಲ ಏನು ಇಲ್ಲ, ಕಟಾವಾಗಿದ್ದಾವೆ, ಹೊಲ ಎಲ್ಲ ಖಾಲಿ ಇದಾವೆ. ಅದರಲ್ಲಿ ಸುಡು ಬಿಸಿಲು ಈ ವರ್ಷ ತಮಗೆ ಗೊತ್ತಿದ್ದಂತೆ ಈಗಾಗಲೇ ವಾತಾವರಣದ ಮೇಲೆ ಬಹಳ ವಾತಾವರಣದ ವೈಪರೀತ್ಯ ಆಗಿ ಕ್ಲೈಮೇಟ್ ಚೇಂಜ್ ಆಗಿ ಈಗ ನಮ್ಮದು ಒಂದು IPCC ಅಂತ ಇದೆ, ಇಂಟರ್ನ್ಯಾಷನಲ್ ಪ್ಯಾನಲ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ, ಅದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ. ಆ ಸಂಸ್ಥೆಯ ಪ್ರಕಾರ ಈಗಾಗಲೇ ಸರಾಸರಿ 2 degrees ಉಷ್ಣತೆ ಹೆಚ್ಚಾಗಿದೆ, ಜಾಸ್ತಿ ಆಗಿದೆ. 2030 3.5 degrees ಅಂತೇಳಿ ಈಗಾಗಲೇ ಅವರು ಫೋರ್ಕಾಸ್ಟ್ ಮಾಡಿದ್ದಾರೆ. 2050 ಇದು 4 degrees ವರೆಗೆ ಹೋಗುತ್ತೆ. ಅದರಲ್ಲೂ ಭಾರತದಲ್ಲಿ ಇದರ ಏನಿದೆ ಅಲ್ಲ ತೀವ್ರತೆ ಬಹಳ ಹೆಚ್ಚಿದೆ, ಹೆಚ್ಚಿನ ಪ್ರಮಾಣದಲ್ಲಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ಈ ಒಂದು ಉಷ್ಣತೆ ಹೆಚ್ಚಾಗಲಿಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್ ಆಯಿತು, ಇಂಡಸ್ಟ್ರಿ ಅರ್ಬನೈಸೇಷನ್ ಮಾಡೋದು, ಗಿಡಗಳನ್ನ ಕಡಿಯೋದು, ಅದಕ್ಕೆ ತಕ್ಕಂಗೆ ನಾವು ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ. ಓವರ್ಆಲ್ ಈ ವರ್ಷ ಹೇಳಿದಂದ್ರೆ ನಾವು ಇದಕ್ಕೇನಂತೀವಿ ಗ್ರೀನ್ ಡ್ರೌಟ್ ಅಂತ ಹೇಳಿ ಕರಿಬಹುದು. ಗ್ರೀನ್ ಡ್ರೌಟ್ ಅಂತ ಅಲ್ಲ, ಹಸಿರು ಬರ. ಮಳೆ ಆಗಿದೆ, ಚೆನ್ನಾಗಿ ಬೆಳೆ ಬಂದಿದೆ, ಆದರೂ ಕೂಡ ರೈತರಿಗೆ ಒಳ್ಳೆ ಇಳುವರಿ ಬರಲಿಲ್ಲ ಕೈಗೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಏನಿದೆ ತಾವು ಹೇಳಿದಂಗೆ ಸೂಕ್ತ ಸಮಯದಲ್ಲಿ ಈ ಒಂದು ಸಂದರ್ಶನವನ್ನು ನಮಗೆ ಏರ್ಪಾಟ್ ಮಾಡಿದ್ರಿ. ತಮಗೆ ಈ ವಿಶ್ವವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ರೋಗಗಳ ವಿಷಯಕ್ಕೆ ಬಂದರೆ ಈಗ ತಮಗೆಲ್ಲ ಗೊತ್ತಿದೆ ಬಹಳ ಜನ ರೈತರಿಗೆ ರೋಗಗಳ ಬಗ್ಗೆ ಸ್ವಲ್ಪ ನಿಷ್ಕಾಳಜಿ ಇದೆ. ಕೀಟ ಅಂದ್ರೆ ಮುಂದೆ ಬಂದ್ಬಿಡ್ತಾರೆ ಓಡಿ, ಬಗ್ಗೆ ಗಮನಿಸೋದಿಲ್ಲ ರೈತ. ಹೌದ್ರಿ, ತಾವು ಹೇಳಿದ್ದು ಏನಿದೆಲ್ಲ ಬಹಳ ಸೂಕ್ತ ಇದು. ಸೊ ಈ ದಿಶೆಯಲ್ಲಿ ನಮ್ಮ ರೈತರು ಏನಿದೆ ಸ್ವಲ್ಪ ಕೆಲವೊಂದು ಕ್ರಮಗಳನ್ನು ಮಾಡಬೇಕಾಗ್ತದೆ. ಈಗ ಈ ಒಂದು ಉಷ್ಣತೆ ಹೆಚ್ಚಿದೆ ಅಲ್ಲ, ಈ ಸಂದರ್ಭದಲ್ಲಿ ಈಗಾಗಲೇ ನಾನು ಇವತ್ತಿನ ದಿನಪತ್ರಿಕೆ ನೋಡಿದೆ, 10 ಮತ್ತು 11 ಮಳೆ ಆಗ್ತಕ್ಕಂತ ಒಂದು ಸೂಚನೆ ಇದೆ. ಸೊ ಮಳೆ ಆದ ತಕ್ಷಣ ನಮ್ಮ ರೈತ ಬಾಂಧವರು ಏನು ಮಾಡಬೇಕು, ಎಲ್ಲೆಲ್ಲಿ ಸಾಧ್ಯ ಇದೆ ಮಳೆ ಆಗಿ ಚೆನ್ನಾಗಿ ಅದು ಮಡಿಕೆ ಹೊಡೆಯಕ್ಕೆ ಬಂದರೆ ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು ಇದು ಒಂದೇದು. ಅವರು ಒಂದು ಎಲ್ಲ ಹೊಲನೂ ಮಾಡಬೇಕಾಗಿಲ್ಲ, ಒಂದೊಂದು ವರ್ಷ ಒಂದು 3 acres ಒಂದು 10 acres ತಂದು ಒಂದೊಂದು 2 hectares ಉಳುಮೆ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ. ಈ ರೀತಿ ಉಳುಮೆ ಮಾಡಿದ್ರಿಂದ ಏನಾಗುತ್ತೆ, ಈಗ ನಮ್ಮಲ್ಲಿ ಉದಾಹರಣೆಗೆ ಈಗ ನೀವು ಸೂರ್ಯಕಾಂತಿ ಬೆಳೆ ತಗೊಳ್ರಿ, ಶೇಂಗಾ ಬೆಳೆ ತಗೊಳ್ರಿ, ತೊಗರಿ ಬೆಳೆ, ಈ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಈ ಬೆಳೆಗಳಿಗೆ ಹಿಂದಿನ ವರ್ಷ ಅಂತ ಹೇಳ್ಬೋದು ಈ ಸಿಡಿ ರೋಗ ನೆಟೆ ರೋಗ ಬಂದು ಗುಲ್ಬರ್ಗಾದಲ್ಲಿ ದೊಡ್ಡ ಹಾನಿ ಆಯಿತು. ಸರ್ಕಾರ ಮಟ್ಟದಲ್ಲಿ ಇದ್ರ ಚರ್ಚೆ ಆಯಿತು, ಆಮೇಲೆ ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಕೂಡ ಹೆಚ್ಚಿಗೆ ಚರ್ಚೆ ಆಯಿತು, ಆಮೇಲೆ ಅದಕ್ಕೆ ಸರ್ಕಾರಕ್ಕೆ ಪರಿಹಾರ ಕೊಡಬೇಕಂತೇಳಿ ನಿರ್ಧಾರ ಆಯಿತು. ಸೊ ಇವು ಏನಿದಾವಲ್ಲ, ಯಾಕೆಂದರೆ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡ್ರೆ ಇಂಥ ಒಂದು ಆಗ್ತಕ್ಕಂಥ ಬೆಳೆಗೆ ರೈತರಿಗೆ ತೊಂದರೆ ಆಗ್ತಕ್ಕಂಥ ತೊಂದರೆಗಳನ್ನು ನಾವು ತಡೆಗಟ್ಟಬಹುದು. ಅವು ನೋಡೋಕ್ಕೆ ನಮಗೇನಿದೆ ಅಲ್ಲ ಬಹಳ ಸರಳ ಕ್ರಮಗಳು, ಬಟ್ ನಮ್ಮ ರೈತರು ಯಾರೂ ಮಾಡ್ತಾ ಇಲ್ಲ. ಒಂದೇದು ಹೇಳಿದ್ನಲ್ಲ ನಿಮಗೆ, ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಈ ಆಳವಾಗಿ ಉಳುಮೆ ಮಾಡಿದರೆ ಏನಾಗುತ್ತೆ, ಈ ಕೆಲವೊಂದು ರೋಗಗಳು ಬೀಜದಿಂದ ಬರ್ತವೆ, ತದನಂತರ ಮಣ್ಣಿನಿಂದ ಬರ್ತವೆ, ಕೆಲವೊಂದು ರೋಗ ಪ್ರಸಾರ ಆಗೋದು ಈ ವಾತಾವರಣದಲ್ಲಿ ಇರ್ತಕ್ಕಂಥ ಏರಿನಿಂದ ಬರ್ತಾವೆ. ಇವು ಮಣ್ಣಿನಿಂದ ಮತ್ತು ಬೀಜಗಳಿಂದ ಬರ್ತಕ್ಕಂಥ ರೋಗಗಳೇನಿದಾವಲ್ಲ ಅವನ್ನು ಹತೋಟಿ ಮಾಡೋದು ಭಾಳ ಕಷ್ಟ. ಪೂರ್ತಿ ಮಣ್ಣಿಗೆ ಉಪಚಾರ ಮಾಡಬೇಕಾಗುತ್ತೆ. ಬೀಜದಿಂದ ಬರ್ತಕ್ಕಂಥ ರೋಗನ ನಾವು ಹತೋಟಿ ಮಾಡಬಹುದು, ಬೀಜೋಪಚಾರ ಮಾಡಿ. ಸೊ ಅದಕ್ಕೆ ನಮ್ಮ ರೈತರು ಪ್ರತಿಯೊಬ್ಬರು ಈಗ ಕೆಲವೊಂದು ಬೀಜಗಳು ಕಂಪ್ನಿಯಿಂದ ತಗೊಂಡ್ರೆ ಅವ್ರು ಬೀಜೋಪಚಾರ ಮಾಡಿಕೊಟ್ಟಿರ್ತಾರೆ. ಯಾರು ರೈತರು ತಮ್ಮ ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಒಳ್ಳೆ ಗಟ್ಟಿ ಬೀಜ ಹಾಕ್ತಾರಲ್ಲ, ಉಪಯೋಗ ಮಾಡ್ತಾರಲ್ಲ ಏನು ಬಿತ್ತಕ, ಅಂಥ ಬೀಜಗಳಿಗೆ ಬೀಜೋಪಚಾರ ತಪ್ಪದೇ ಮಾಡಬೇಕು. ಇದು ಒಂದೇ ಕ್ರಮ. ಈಗ ಸದ್ಯ ಏನು ಮಾಡಬೇಕು, ಅವರು ಫಸ್ಟು ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಆಳವಾಗಿ ಉಳುಮೆ ಮಾಡಿದರೆ ಈಗ ಕೆಲವೊಂದು ರೋಗಗಳು ಬರಬೇಕಾದ್ರೆ ರೋಗದ ಕಣಗಳಿರ್ತವೆ ಮಣ್ಣಿನಲ್ಲಿ. ಆ ರೋಗದ ಕಣಗಳು ಏನಿದಾವಲ್ಲ, ಈ ಒಂದು ನಾವು ಆಳವಾಗಿ ಉಳುಮೆ ಮಾಡಿದರೆ ಉಷ್ಣತೆಗೆ ಅವಲ್ಲೇ ಏನಾಗ್ತವೆ, ಸತ್ತು ಹೋಗ್ತವೆ, ಯಾವುದೇ ರೀತಿಯ ಅವು ಬದುಕಿರೋದಿಲ್ಲ. ಇದು ಒಂದೇದು ಮುಖ್ಯವಾಗಿ ಮುಖ್ಯವಾಗಿ ಏನು ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳಿಗೆ ಮೂಲವಾದ ಅಂಶ ಅಂದರೆ ಇದೆ. ಅಂದರೆ ಈಗ ಬೀಜಕ್ಕೆ ಬರ್ತಕ್ಕಂಥ ರೋಗಗಳಿಗೆ ಬೀಜೋಪಚಾರ ಹೆಂಗೆ ಮಾಡಬೇಕು, ಹಂಗೆ ಮಣ್ಣಿಂದ ಬರ್ತಕ್ಕಂಥ ರೋಗಗಳಿಗೆ ಸೂರ್ಯನ ಕಿರಣಗಳಿಂದ ಉಪಚಾರ ಮಾಡಿದಂಗೆ ಇದು. ಹೌದು, ಉಳುಮೆಯನ್ನು ಮಾಡೋದು. ಹಾಂ, ಯಾಕೆಂದರೆ ಮಣ್ಣಿಗೆ ಉಪಚಾರ ಮಾಡೋದು ಭಾಳ ಕಷ್ಟ, ಆಮೇಲೆ ಅದು ಪ್ರಾಯೋಗಿಕವಾಗಿ ಸೂಕ್ತನೂ ಅಲ್ಲ. ಸೂಕ್ತನೂ ಅಲ್ಲ ಮತ್ತು ಖರ್ಚುದಾಯಕ. ಅದು ಖರ್ಚುದಾಯಕ, ನಮ್ಮ ರೈತರಿಗೂ ಅದು ಭಾಳ ಭಾರ. ಸೊ ಅದಕ್ಕೋಸ್ಕರ ಏನಿದೆ ಎಲ್ಲ ಮಣ್ಣಿಗೆ ಉಪಚಾರ ಮಾಡಬದಲಿ ಈ ರೀತಿ ಸೂರ್ಯನ ಪ್ರಖರತೆಗೆ ಬಿಸಿಲಿಗೆ ಏನು ಇದು ಮಾಡಿದ್ರೆ ನಾವು ಹೊರಗೆ ಹಾಕಬೇಕು. ಈಗ ಎಲ್ಲ ಹೊಲ ಮಾಡಬೇಕಾಗಿಲ್ಲ, ಯಾಕಂದ್ರೆ ರೈತರಿಗೆ ಕೂಡ ತಮ್ಮದೇ ಆದಂತ ಸಮಸ್ಯೆಗಳು ಇರ್ತವೆ. ಒಂದೊಂದು ವರ್ಷ ಒಂದು ಎರಡರಿಂದ ಮಾಡೋದು ಒಳ್ಳೇದು, ಸೂಕ್ತ ಸಮಯ ಇದೆ. 10 ಮತ್ತು 11 ಈಗಾಗಲೇ ಮಳೆಯ ಮುನ್ಸೂಚನೆ ಕೊಟ್ಟಿದ್ದಾರೆ. ಮಳೆ ಏನಾದರೂ ಬಂದರೆ ಇದು ಮೊದಲನೇ ಕ್ರಮ. ಇನ್ನು ಎರಡನೇದಾಗಿ ಒಳ್ಳೆ ಬೀಜಗಳನ್ನು ನಾವು ಮುಂದೆ ಆಯ್ಕೆ ಮಾಡಬೇಕು. ರೋಗರಹಿತ ಬೀಜಗಳು ಈಗ ಕಂಪ್ನಿಯಿಂದ ಏನು ಬೀಜ ಬರ್ತಾವಲ್ಲ ಅವೆಲ್ಲ ಅವ್ರು ಬೀಜೋಪಚಾರ ಮಾಡಿಕೊಟ್ಟಿರ್ತಾರೆ. ತಾವು ಮನೆಯಲ್ಲಿ ಏನು ಉಪಯೋಗ ಮಾಡ್ತಿರಲ್ಲ ಬೀಜನ, ಅಂಥ ಬೀಜಗಳನ್ನ ಒಳ್ಳೆ ಬೀಜ ಆರಿಸ್ರಿ. ಅದ್ರಾಗ ಏನಾದರೂ ರೋಗ ಬಂದಿರತಕ್ಕಂಥ ಬೀಜಗಳಿದ್ರೆ ಅಲ್ಲಿ ತಮಗೆ ಗೊತ್ತಾಗುತ್ತೆ. ಕೆಲವೊಂದೆಲ್ಲ ಬೀಜಗಳು ಸಣ್ಣವಿರ್ತಾವೆ, ಕೆಲವೊಂದು ಬೀಜಗಳೆಲ್ಲ ಅದಕ್ಕೆ ಏನಾದರೂ ಮೇಲೆ ಶಿಲೀಂಧ್ರದ ಒಂದು ಇದು ಇರ್ತತಿ, ಅಂಶ ಇರ್ತತಿ. ಅಂಥ ಬೀಜಗಳನ್ನು ನಾವು ಈಗಲಿಂದ ಬೇರ್ಪಡಿಸಿ ಒಳ್ಳೆ ಬೀಜಗಳನ್ನು ನಾವು ಆರಿಸಿಟ್ಕೋಬೇಕು. ಇನ್ನು ಮುಖ್ಯವಾಗಿ ಈ ಸೂರ್ಯನ ಒಂದು ಶಾಖ ಏನಿದೆ 43-44 ಡಿಗ್ರಿ ಒಂದು ಇರುತ್ತೆ. ವಿಶೇಷವಾಗಿ ಈ ಒಂದು ಸಸಿಗಳನ್ನು ಮಾಡ್ತಿರ್ತಾರೆ. ಏನು ಮಳೆ ಆಯಿತು, ಮೊದಲ ಮಳೆ ಜೂನ್ ಮೊದಲನೇ ವಾರದಲ್ಲಿ ಎಲ್ಲ ಸಸಿಗಳನ್ನು ಮಾಡ್ತಿರ್ತಾರೆ. ಸಸಿ ಮಾಡ್ತಕ್ಕಂಥ ಪ್ರದೇಶಕ್ಕೆ ಯಾವ ರೀತಿ ಸೂಕ್ತವಾದಂಥ ಉಪಚಾರ ಮಾಡಬೇಕು, ಈಗ ಯಾವ ರೀತಿ ಸೂರ್ಯನ ಒಂದು ಉಪಯೋಗವನ್ನು ಪಡ್ಕೋಬಹುದು? ನಮ್ಮಲ್ಲಿ ಈಗ ಏನಿದೆ, ಈಗ ಪಾಲಿಥಿನ್ ಮಲ್ಚ್ ಅಂತ ಹೇಳಿ ಒಂದು ನಾವೊಂದು ಟೆಕ್ನಾಲಜಿ ಇದೆ. ಈ ಪಾಲಿಥಿನ್ ಮಲ್ಚ್ ಅಂದರೆ ಈಗ ಪ್ಲಾಸ್ಟಿಕ್ ಕವಚ, ಅದನ್ನು ಹಾಕಿಬಿಟ್ಟು ಈಗ ಕೆಲವೊಂದು ಸಸಿಗಳನ್ನು ಮಾಡ್ತಕ್ಕಂಥದ್ದು. ಅದು ನಮ್ಮಲ್ಲಿ ಅದರದ್ದು ಅವಶ್ಯಕತೆ ಬರೋದಿಲ್ಲ, ಯಾಕಂದರೆ ಈಗಾಗಲೇ ಇಲ್ಲೇ ಉಷ್ಣತೆ ಹೆಚ್ಚಿರೋದ್ರಿಂದ ಆ ಒಂದು ಪ್ಲಾಸ್ಟಿಕ್ ಕಲ್ಚರ್ ಏನು ಮಾಡೋದು ಬೇಕಾಗಿಲ್ಲ, ಪ್ಲಾಸ್ಟಿಕ್ನಿಂದ ಒಕ್ಕಲ್ತನ ಮಾಡೋದೇನು ಬೇಕಾಗಿಲ್ಲ. ಆದರೆ ಈ ಸಸಿ ಬೆಳಿಬೇಕಾದ್ರೆ ಏನು ಮಾಡಬೇಕು, ಚೆನ್ನಾಗಿ ಮಡಿ ಮಾಡಬೇಕು. ಚೆನ್ನಾಗಿ ಮಡಿ ಮಾಡಿ ಆ ಸಸಿಗಳಿಗೆ ಮುಖ್ಯವಾಗಿ ಬರ್ತಕ್ಕಂಥ ರೋಗಗಳು ಅಂದರೆ ಸಸಿ ಸಾಯ ರೋಗ ಮತ್ತು ಬೀಜಕೊಳೆ ರೋಗ. ಈ ಸಸಿ ಸಾಯ ರೋಗ ಮತ್ತು ಬೀಜಕೊಳೆ ರೋಗ ಇದು ಬರಲಿಕ್ಕೆ ಮೂಲ ಕಾರಣ ಒಂದು ಶಿಲೀಂಧ್ರ. ಈ ಶಿಲೀಂಧ್ರ ನಾವು ಹತೋಟಿ ಮಾಡಬೇಕಾದ್ರೆ ಭಾಳ ಸರಳ, ಅಂಥದ್ದೇನು ದೊಡ್ಡ ಇದೇನು ಖರ್ಚಿಂದಲ್ಲ. ಕಾರ್ಬಂಡಿಜಿಮ್ ಅಂಥೇಳಿ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ, ಅದನ್ನು 1 ಲೀಟರ್ಗೆ 2-3 ಗ್ರಾಂ ಹಾಕಿ ಎಲ್ಲಿ ಸಸಿ ಬೆಳಿತಾರಲ್ಲ ಅಲ್ಲಿ ಆ ಸಸಿ ಮಡಿಗೆ ಈ ಶಿಲೀಂಧ್ರನಾಶಕ ಹಾಕಬೇಕು, ಶಿಲೀಂಧ್ರನಾಶಕದ ದ್ರಾವಣ ಹಾಕಬೇಕು. ಹಾಕಿದ್ರ ಇದು ಬೀಜ ಮತ್ತು ಸಸಿ ಸಾಯ್ತಕ್ಕಂಥ ರೋಗ ಕಡಿಮೆ ಆಗುತ್ತೆ. ಇದು ಒಂದೇದು ಸಸಿ ಮಡಿ ಬೆಳೀಲಿಕ್ಕೆ. ಇನ್ನು ಬೀಜ ಬಿತ್ತಬೇಕಾದ್ರೆ ಏನಿದೆ ಅಲ್ಲ, ಸೂಕ್ತವಾದ ಒಂದು ಇದು ಇರಬೇಕು, ತೇವಾಂಶ ಇರಬೇಕು ಭೂಮಿಯಲ್ಲಿ. ಹೆಚ್ಚಿಗೆನೇ ಇರಬಾರ್ದು, ಕಡಿಮೆ ಇರಬಾರ್ದು. ಹೆಚ್ಚಿಗೆ ಇದ್ದರೆ ಬೀಜ ಕೊಳಿತೈತಿ. ಕೆಲವೊಂದೆಲ್ಲ ರೋಗಾಣುಗಳು ಹೆಚ್ಚಿಗೆ ತೇವಾಂಶ ಇದ್ದರೆ ಆ ರೋಗದಲ್ಲಿರ್ತಕ್ಕ ಬೀಜದಲ್ಲಿರ್ತಕ್ಕಂಥ ರೋಗಾಣುಗಳು ಕೂಡ ಅದ್ರ ಬೆಳವಣಿಗೆ ಕೂಡ ಆಗುತ್ತೆ. ಸೂಕ್ತವಾದ ತೇವಾಂಶ ನೋಡ್ಕೊಂಡು ನಾವು ಬಿತ್ತನೆ ಕೈಗೊಳ್ಳಬೇಕಾಗ್ತದೆ. ಈಗ ತಾವು ತಜ್ಞರಾಗಿ ಏನು ಹೇಳ್ತೀರಿ, ರೋಗ ಪ್ರಸಾರ ಆಗುವುದು ಯಾವ ಮೂಲಗಳಿಂದ ಯಾವ ರೀತಿ ಪ್ರಸಾರ ಆಗುತ್ತೆ? ಗಾಳಿ, ಮಣ್ಣು, ನೀರು, ಬೀಜ, ಯಾವ ರೀತಿ ವಿಧಾನಗಳು, ಹೇಗೆ ಒಂದು ಇದರಿಂದ ಮತ್ತೊಂದಕ್ಕೆ ಹೋಗಬೇಕಾದ ರೋಗ ಹೇಗೆ ಬರುತ್ತೆ ಅಂತ ತಾವು? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಭಾಳ ಜನ ನಮ್ಮ ರೈತ ಬಂಧವರಿಗೆ ಏನಾಗಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ. ರೋಗ ಬಂದರೆ ಆಯಿತು, ಅಂಗಡಿಗೆ ಹೋಗ್ತಾರೆ, ಮಾರುಕಟ್ಟೆಗೆ ಹೋಗ್ತಾರೆ, ಔಷಧಿ ಅಂಗಡಿ ಹೋಗ್ತಾರೆ, ಹೋಗಿ ಅವ್ರು ಏನು ಕೊಡ್ತಾರೆ ಅದನ್ನು ತೊಗೊಂಬಂದು ಸಿಂಪಡಣೆ ಮಾಡ್ತಾರೆ. ಮಾಡಲಿ, ಅದೇನಿಲ್ಲ. ಅದ್ರ ಜೊತೆಯಾಗಿ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಒಂದು ಜಿಲ್ಲೆಗೆ ಹೋದರೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಸೆಂಟರ್, ತಂತ್ರಜ್ಞಾನ, ಈ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಇರ್ಬೋದು, ಅಲ್ಲಿ ನಮ್ಮ ವಿಜ್ಞಾನಿಗಳಿದ್ದಾರೆ. ಅವ್ರದ್ದು ಮಾಹಿತಿ ತೊಗೊಳ್ರಿ. ತೊಗೊಂಡು ಈಗೇನು ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತೀವಿ, ಕೆಲವೊಂದು ಮಾಡಿರೋದಿಲ್ಲ, ಅಂಥ ಕೆಲವೊಂದು ಔಷಧಿಗಳನ್ನು ಬಳಸೋದನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಸ್ತರಣಾ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಈಗ ಏನಿದಾವಲ್ಲ, ಈಗ ತಾವೇನು ಕ್ವಶನ್ ಕೇಳಿದ್ರಿ, ಒಂದು ಈ ಇದು ರೋಗ ಪ್ರಸಾರ ಆಗಬೇಕಾದ್ರೆ ಈಗಾಗಲೇ ಮಣ್ಣಿನಿಂದ ಅಂತ ಹೇಳಿದೆ. ಮಣ್ಣು ಮಣ್ಣು ಒಂದು ಮಣ್ಣಿಗೆ ನಾವೇನು ಮಾಡಬೇಕು, ಮಣ್ಣಿನಲ್ಲಿ ರೋಗಾಣುಗಳಿದ್ದರೆ ಈ ರೀತಿ ಸೂರ್ಯನ ಬಿಸಿಲಿಗೆ ಒಡ್ಬೇಕಾಗತ್ತಂತದ್ದು. ಎರಡನೇದು ಬೀಜೋಪಚಾರ ಮಾಡಲಿಕ್ಕೆ ಹೇಳಿದೆ. ಬೀಜೋಪಚಾರ ಮಾಡಲಿಕ್ಕೆ ಒಂದು ಬಾವಿಸ್ಟಿನ್ ಅಂತ ಹೇಳಿ, ಕಾರ್ಬೆಂಡಿಜಿಮ್ ಅಂತ ಹೇಳಿ ಒಂದು ಔಷಧಿ ಸಿಗುತ್ತೆ, ಅದನ್ನು ಬೀಜೋಪಚಾರ ಮಾಡಿರಿ. ಇತ್ತಿತ್ತಲಾಗಿ ಸ್ವಲ್ಪ ಈ ರಾಸಾಯನಿಕಗಳನ್ನು ಬಳಸೋದು ಕಡಿಮೆ ಮಾಡಿದರೆ ಒಳ್ಳೆಯದು. ರಾಸಾಯನಿಕಗಳಿಂದ ಅನೇಕ ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ. ನಮ್ಮ ಈಗಾಗಲೇ ಈ ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಭಾಗದಲ್ಲಿ ಈ ಭತ್ತಕ್ಕೆ ಬೆಂಕಿ ರೋಗ ಬರುತ್ತೆ. ಈ ಬೆಂಕಿ ರೋಗಕ್ಕೆ ಸರ್ವಸಾಧಾರಣವಾಗಿ ರೈತರಿಗೆ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು ಟ್ರೈಸೈಕ್ಲೋಜೋಲ್ ಅಂತೇಳಿ ಒಂದು ಶಿಲೀಂಧ್ರನಾಶಕ ಇದೆ. ಈ ಟ್ರೈಸೈಕ್ಲೋಜೋಲ್ ಇವತ್ತೇನಾಗಿದೆ, ಅದು ಬೆಂಕಿ ರೋಗ ಹತೋಟಿ ಮಾಡುತ್ತೆ, ಅದ್ರ ಜೊತೆಯಾಗಿ ಅದರದ್ದು ಏನಿದೆ ಅಲ್ಲ ಅಂಶ ರಸಿಡಿವ್ ಅಂತ ಹೇಳ್ತೇವಲ್ಲ, ಅದು ಭತ್ತದಲ್ಲಿ ಉಳ್ಕೊಂಡು ಅನೇಕ ರೀತಿಯ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಅದಕ್ಕೋಸ್ಕರ ಆ ಶಿಲೀಂಧ್ರನಾಶಕವನ್ನು ನಿಷೇಧ ಮಾಡಬೇಕಂತ ಒಂದು ಇದು ಕೂಡ ನಮ್ಮ ಮುಂದೆ ಇದೆ, ಶಿಫಾರಸು ಇದೆ. ಸೊ ಈ ರೀತಿಯಾಗಿ ಸೂಕ್ತವಾದ ಶಿಲೀಂಧ್ರನಾಶಕ ಅಂದರೆ, ಸ್ವಲ್ಪ ಇತ್ತಿತ್ತಲಾಗಿ ಜೈವಿಕ ಶಿಲೀಂಧ್ರನಾಶಕಗಳ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ವಿ. ಈ ದಿಸೆಯಲ್ಲಿ ಟ್ರೈಕೋಡರ್ಮಾ ಅಂತ ಒಂದು ಇದೆ, ತದನಂತರ ಸಿಡೋಮನಾಸ್ ಅಂತ ಇದೆ, ಆಮೇಲೆ ಬೆಸಿಲಸ್ ಅಂತ ಇದೆ. ಟ್ರೈಕೋಡರ್ಮಾ ಮತ್ತು ಸಿಡೋಮನಾಸ್ ಸರ್ವಸಾಧಾರಣವಾಗಿ ನೀವು ನಮ್ಮ ಯಾವುದೇ ಕೃಷಿ ಸಂಶೋಧನಾ ಕೇಂದ್ರ ಕೂಡ ಎಲ್ಲ ಕಡೆ ಸಿಗ್ತದೆ, ಎಲ್ಲ ಕಡೆಗೆ ಲಭ್ಯ ಇದೆ. ಇದನ್ನು ತಗೊಂಡು 1 kg ಬೀಜಕ್ಕೆ 10 gram ನಾವು 5 gram ಅಂತ ರೆಕಮೆಂಡ್ ಮಾಡ್ತಾ ಇದ್ದೀವಿ, ಶಿಫಾರಸು ಮಾಡಿವಿ. 10 gram ತನಕ ಹಚ್ಚಿದ್ರು ಏನು ತೊಂದರೆ ಇಲ್ಲ. 5-10 gram ಪ್ರತಿ ಕೆಜಿ ಬೀಜ, ಯಾವುದೇ ಇರಲಿ, ಅದು ತೊಗರಿ ಇರಲಿ, ಕಡಲೆ ಇರಲಿ, ಶೇಂಗಾ ಇರಲಿ, ಚೆನ್ನಾಗಿ ಬೀಜೋಪಚಾರ ಮಾಡೋದ್ರಿಂದ ಈ ರಾಸಾಯನಿಕಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಕೂಡ ನಾವು ಕಡಿಮೆ ಮಾಡಬಹುದು. ಎರಡನೇದಾಗಿ ಗಾಳಿಯಿಂದ ಪ್ರಸಾರ ಆಗ್ತಕ್ಕಂಥ ಏನು ರೋಗಗಳು ಗಾಳಿಯಿಂದನೂ ಬರುತ್ತೆ. ಗಾಳಿಯಿಂದ ಬಹಳ ರೋಗಗಳು ಬರ್ತವೆ, ಮಣ್ಣಿನಿಂದ ಬೀಜದಿಂದ ಬರ್ತಕ್ಕಂಥ ರೋಗಗಳು ಬಹಳ ಕಡಿಮೆ. ಗಾಳಿಯಿಂದ ಬರ್ತಕ್ಕಂಥವು ಸುಮಾರು ರೋಗ, ಉದಾಹರಣೆ ಹೇಳಬೇಕಂದ್ರೆ ಎಲೆ ಚುಕ್ಕೆ ರೋಗ, ತುಕ್ಕು ರೋಗ, ಆಮೇಲೆ ಬೂದಿ ರೋಗ, ಬೂದು ತುಪ್ಪಟ ರೋಗ, ಅನೇಕ ರೋಗಗಳಿದ್ದಾವೆ. ಅಂದ್ರೆ ಗಾಳಿಯಲ್ಲಿ ರೋಗಾಣುಗಳು ಒಂದು ಬೆಳೆಯಿಂದ ಮತ್ತೊಂದು ಹೊಲಕ್ಕೆ ಹೋಗ್ತಾವ ಅಂತೀರಿ? ಹೌದ್ರಿ. ಈಗ ಏನು ಈ ಉದಾಹರಣೆಗೆ ಈ ಬೂದಿ ರೋಗ ಅಂತ ಹೇಳಿ ತಗೊಳ್ತೀವಲ್ಲ, ಬೂದಿ ರೋಗ ತಗೊಂಡ್ರೆ ಎಲೆ ಮೇಲೆಲ್ಲ ಬೂದಿ ಹರಡ್ದಂಗೆ ಆಗಿರ್ತದೆ. ಆ ಬೂದಿ ಏನು ಬಂದಿರ್ತದಲ್ಲ ಬೆಳವಣಿಗೆ, ಅದು ರೋಗಾಣುಗಳವು, ರೋಗದ ಕಣಗಳವು. ಒಂದು ಸ್ಕ್ವೇರ್ ಸೆಂಟಿಮೀಟರ್ಗೆ ಸುಮಾರು 10,00,000+ ರೋಗಾಣುಗಳು ಇರ್ತಾವೆ, ರೋಗದ ಕಣಗಳು ಇರ್ತಾವೆ, ಬರೀ ಒಂದು ಸ್ಕ್ವೇರ್ ಸೆಂಟಿಮೀಟರ್. ನಾನು ಒಂದು ಎಲೆ ತಗೊಳ್ತಾ ಇಲ್ಲ, ನೀವು ಅದ್ರ ರೋಗಾಣುವಿನ ಪ್ರಮಾಣ ಎಷ್ಟಿರ್ಬೋದು ಲೆಕ್ಕ ಹಾಕಿ. ಒಂದು ಎಲೆ ತಗೊಂಡ್ರೆ ಇನ್ನೂ ಜಾಸ್ತಿ ಆಗಿಬಿಡ್ತದೆ. ಒಂದು ಎಲೆ ತಗೊಂಡ್ರೆ ಕೋಟ್ಯಾನುಗಟ್ಟಲೆ ರೋಗಾಣುಗಳು. ರೋಗ ಹರಡಲಿಕ್ಕೆ ಒಂದು ಕಣ ಸಾಕು, ಅದು ಕಣ್ಣಿಗೆ ಕಾಣೋದಿಲ್ಲ. ಅದು ಕಣ್ಣಿಗೆ ಕಾಣೋದಿಲ್ಲ, ರೋಗಾಣು ಕಣ ಕಾಣಲ್ಲ, ನಮಗೆ ರೋಗದ ಲಕ್ಷಣಗಳು ಮಾತ್ರ ಕಣ್ಣಿಗೆ ಕಾಣ್ತಾವೆ. ಆ ರೋಗಾಣು ಒಳಗಡೆ ಇರುತ್ತೆ, ಅದು ನೋಡ್ಲಿಕ್ಕೆ ಸೂಕ್ಷ್ಮದರ್ಶಕ ಯಂತ್ರನ ಬೇಕು. ಸೊ ಈ ದಿಶೆಯಲ್ಲಿ ಏನು ಒಂದು ಗಾಳಿ ಮುಖಾಂತರ ಹರಡ್ತಕ್ಕಂಥ ಏನು ರೋಗ ಬರ್ತಾವಲ್ಲ, ಅವು ಬಹಳ ಸ್ವಲ್ಪ ಅಪಾಯಕಾರಿ ಅಂತ ಹೇಳ್ಬೋದು. ಸ್ವಲ್ಪ ಸಮಯದಲ್ಲಿ ಒಂದು ಊರಿನಿಂದ ಮತ್ತೊಂದು ಊರಿಗೆ, ಒಂದು ತಾಲೂಕಿನಿಂದ ಮತ್ತೊಂದು ಒಂದು ತಾಲೂಕಿಗೆ ಹೋಗಿ ಇಡೀ ಪ್ರದೇಶನ ರೋಗ ಆಗಿಬಿಡ್ತದೆ. ಅದು ಅನೇಕ ಉದಾಹರಣೆಗಳಿದಾವೆ ನಿಮ್ಗೆ ಹೇಳಬೇಕು ಅಂದ್ರೆ. ಈ ದಿಶೆಯಲ್ಲಿ ಗಾಳಿಯಿಂದ ಏನು ಹರಡ್ತಕ್ಕಂಥ ರೋಗ ಅದಾವಲ್ಲ, ಹತೋಟಿ ಮಾಡೋದು ತುಂಬ ಸುಲಭ. ನಾವು ಈ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳನ್ನ ಮತ್ತು ಈಗ ನಂಜಾಣುವಿನಿಂದ ಬರ್ತಕ್ಕಂಥ ರೋಗಗಳನ್ನ ತೆಗೆದುಕೊಂಡ್ರೆ ಗಾಳಿಯ ಮುಖಾಂತರ ಹರಡ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಬಹಳ ಸುಲಭ. ಯಾಕಂದ್ರೆ ಸಾಕಷ್ಟು ಶಿಲೀಂಧ್ರನಾಶಕಗಳು ಇವತ್ತು ಮಾರುಕಟ್ಟೆಯಲ್ಲಿದಾವೆ, ಸಿಗ್ತಾವೆ. ಬೆಸ್ಟ್ ಶಿಲೀಂಧ್ರನಾಶಕ ಅಂದ್ರೆ ಒಂದು ಹೆಕ್ಸಾಕೊನೋಜೋಲ್ ಅಂತ ಸಿಗುತ್ತೆ. ಹೆಕ್ಸಾಕೊನೋಜೋಲ್ ಅದು ಬಹಳ ಬ್ರಾಡ್ ಸ್ಪೆಕ್ಟ್ರಮ್, ಬಹುವ್ಯಾಪಿ, ಎಲ್ಲ ಒಂದು ರೋಗಾಣುಗಳಿಗೆ ಬಹಳ ಪರಿಣಾಮಕಾರಿ ಇದೆ. ಅದನ್ನ 1 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಅನೇಕ ರೀತಿಯ ಇಂಥ ಒಂದು ಪ್ರಸಾರ ಆಗ್ತಕ್ಕಂಥವನ್ನು ತಡೆಯಬಹುದು. ಇಲ್ಲಿ ಮುಖ್ಯವಾಗಿ ರೋಗಗಳಿಗೆ ಬಂದಾಗ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ತಾವು ಹೇಳಿದ್ರಿ ಮಣ್ಣಿಂದ ಬರುತ್ತೆ, ಬೀಜದಿಂದ ಬರ್ತಕ್ಕಂಥ ವಿಚಾರ. ಇನ್ನು ರೈತರು ಏನು ಮಾಡ್ತಾರೆ, ಈ ಒಂದು ಅವಶೇಷಗಳು, ಕೃಷಿಯ ಅವಶೇಷಗಳು ಸಾಕಷ್ಟು ಪ್ರಮಾಣದಲ್ಲಿ ಹೊಲದಲ್ಲಿರ್ತವೆ. ಇದರಿಂದ ಮುಂದಿನ ಹಂಗಾಮದಲ್ಲಿ ರೋಗ ಅದರಲ್ಲಿ ಏನಾದ್ರು ಉಳ್ಕೊಳ್ಳೋ ಸಾಧ್ಯತೆ ಇರ್ತಾವೆ, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕಂತ? ಅದು ಕೂಡ ಬಹಳ ಮುಖ್ಯವಾದಂಥ ಕ್ರಮ. ಈಗೇನು ಯಾವುದೇ ಬೆಳೆ ತಗೊಳ್ರಿ, ಈ ಉದಾಹರಣೆ ಹೇಳಬೇಕಂದ್ರೆ ಈ ಕಡಲೆ, ಕಡಲೆಯಲ್ಲಿ ಸಿಡಿ ರೋಗ ಅಂತ ಬರುತ್ತೆ. ಸಿಡಿ ರೋಗ ಏನಾಗುತ್ತೆ, ಸಿಡಿ ರೋಗ ಬಂದ ಮೇಲೆ ಬೇರೆಲ್ಲ ಕೊಳೆತು ಹೋಗುತ್ತೆ. ಆ ಬೇರು ಕೊಳೆತಿರ್ತದಲ್ಲ, ಆ ಕೊಳೆತ ಬೇರಿನಲ್ಲಿ ರೋಗಾಣುಗದ ಕಣಗಳಿರ್ತಾವೆ. ಅವು ಎಷ್ಟೋ ನಾವೇನು ಮಾಡ್ತೀವಿ ನಮ್ಮ ರೈತ ಬಾಂಧವರು ಅವು ಏನು ಸತ್ತಿರ್ತಾವಲ್ಲ ಗಿಡನ ಅವ್ರು ಅದರಿಂದ ಏನೂ ಮಾಡಲ್ಲ, ಹಂಗೆ ರಾಶಿ ಮಾಡಿ ಅದು ಎಲ್ಲ ಅಲ್ಲೇ ಉಳ್ಕೊಂಬಿಟ್ಟಿರ್ತಾವೆ, ರೋಗದ ಕಣಗಳು ಹೆಚ್ಚಿರ್ತಾವೆ ಅದ್ರಾಗ. ಅಂಥ ಅವು ಏನದವಲ್ಲ ಅವಶೇಷಗಳಿರ್ಬೇಕು, ರೋಗದಿಂದ ಬಂದಿರತಕ್ಕಂಥ ಗಿಡಗಳಿರ್ಬೋದು, ಅವನ್ನೆಲ್ಲ ತೆಗೆದು ಎಲ್ಲೆಲ್ಲಿ ಸಾಧ್ಯ ಇದೆ ಒಂದು ಕಡೆ ಗುಂಪಿ ಮಾಡಿ ಸುಡ್ತಕ್ಕಂಥ ಒಂದು ಒಂದು ಒಂದು ಇದನ್ನು ಕ್ರಮನೂ ಮಾಡಬೇಕು. ಅದರಿಂದನೂ ನಾವು ಸ್ವಲ್ಪ ಸುಡೋರ್ ಬದಲಾಗಿ ಬೇರೆ ವಿಧಾನಗಳು ಏನಾದರೂ ಕಾಂಪೋಸ್ಟ್ ಮಾಡ್ಬೋದು ಅಥವಾ ಮುಚ್ಚಿ ಹಾಕಿ ಆ ಥರ ರೋಗಾಣುಗಳು ಉಳಿತಾವ ಸತ್ತು ಹೋಗ್ತಾವ್ರೆ ಆ ಥರ ಮಾಡೋದ್ರಿಂದ. ಕಾಂಪೋಸ್ಟ್ ಮಾಡಿದ್ರೆ ಸಾಯ್ತಕ್ಕಂಥ ಒಂದು ಇದು ಕಡಿಮೆ, ಅವನು ಸುಡೋದ ವಾಸಿ, ಅವನ್ನೆಲ್ಲ ಒಂದು ಕಡೆ ಗುಂಪಿ ಹಾಕಿ. ಹೆಂಗಾದರೂ ರೈತರು ರೈತ ಬಾಂಧವರಿಗೆ ಯಾವುದೇ ರೀತಿ ಕೆಲಸ ಇರೋದಿಲ್ಲ ಈಗ, ಬೆಳಗ್ಗೆ ಯಾವ ಮುಂಜಾನೆ ಬಿಸಿಲು ಇರೋದಕ್ಕಿಂತ ಮುಂಚೆ ಆಮೇಲೆ ತಂದ ನಂತರ 5 ಗಂಟೆ ಮೇಲೆ ಬಿಸಿಲು ಇಳಿದ ಮೇಲೆ ಹೋಗಿ ಹೊಲಕ್ಕೆ ಹೋಗಿ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಲ್ಲೇ ಸುಟ್ಟು ಬಂದರೆ ಎಷ್ಟೋ ನಾವು ರೋಗದ ಹತೋಟಿನ ಕಡಿಮೆ, ರೋಗ ಬರ್ತಕ್ಕಂಥ ಸಂದರ್ಭನ ಕಡಿಮೆ ಮಾಡ್ಬೋದು. ಮತ್ತು ವಿಶೇಷವಾಗಿ ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಏನು ಒಂದು ಬರ್ತಕ್ಕಂಥ ಮುಂಗಾರು ಹಂಗಾಮಲ್ಲಿ ಏನೊಂದು ಮುನ್ನೆಚ್ಚರಿಕೆಯನ್ನು ತೊಗೋಬೇಕಂತೀರಿ ರೈತರಿಗೆ, ಏನು ಕಿವಿ ಮಾತನ್ನು ಹೇಳ್ತೀರಿ? ಈಗಾಗಲೇ ಈಗ ತಮ್ಗೆ ಹೇಳಿದ್ನಲ್ಲ, ಒಳ್ಳೆಯ ಸ್ಥಳೀಯ ಬೀಜಗಳನ್ನು ಆರಿಸ್ಬೇಕು. ಕೆಲವೊಂದು ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೀವಿ, ಕೆಲವೊಂದು ತಳಿಗಳು ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ತಳಿಗಳಿದ್ದಾವೆ, ಅಂಥ ತಳಿಗಳನ್ನು ನಾವು ಆರಿಸ್ಬೇಕು. ಆಮೇಲೆ ತಳಿ ಒಂದೇ ಅಲ್ಲ, ಅದ್ರ ಜೊತೆಯಾಗಿ ಈಗ ಸೂಕ್ತ ಸಂದರ್ಭದಲ್ಲಿ ಬಿತ್ತನೆ ಮಾಡಬೇಕು. ಈ ಕೆಲವೊಂದು ಬೆಳೆಗಳಿಗೆ ನಾವೇನು ಹೇಳ್ತಾ ಇದ್ದೀವಿ, ಉದಾಹರಣೆಗೆ ಸೂರ್ಯಕಾಂತಿ ತೊಗೊಂಡ್ರೆ, ಈಗ ನಾವು ಸೂರ್ಯಕಾಂತಿ ಜೂನಲ್ಲಿ ಬಿತ್ತನೆ ಮಾಡಬೇಡ ಅಂತ ಹೇಳ್ತೀವಿ. ಬಿತ್ತನೆ ಮಾಡೋದಾದರೆ ಈ ಮೇ ಕೊನೆ ವಾರ ಬಹಳಷ್ಟು ಜನ ಹೇಳೋದು ರೈತರು ಮೇ ಕೊನೆ ವಾರದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಳುವರಿ ಅಂತಾರೆ ರೈತರು. ಹಾಂ, ಅದಕ್ಕೊಂದು ನಾವು ವೈಜ್ಞಾನಿಕ ಕಾರಣನೂ ಇದೆ, ಮೇ ಕೊನೆ ವಾರ ಇಲ್ಲಪ್ಪ ಅಂತಂದರೆ ಮೇ ಬಿಟ್ಟರೆ ಒಮ್ಮೆಲೆ ಸೆಪ್ಟೆಂಬರ್ ಮೊದಲನೇ ವಾರದ ಈ ಒಂದು ಅವಧಿಯಲ್ಲಿ ಸೂರ್ಯಕಾಂತಿ ಬಿತ್ತನೆ ಮಾಡಬೇಕು. ಇದನ್ನು ಏನಾದರೂ ನಾವು ಜೂನ್ ಅಥವಾ ಈ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ, ಜೂನ್ಲಿಂದ ಆಗಸ್ಟ್ ತನಕ ಬಿತ್ತನೆ ಮಾಡಿದರೆ ಸೂರ್ಯಕಾಂತಿಯಲ್ಲಿ ಒಂದು ನಂಜಾಣು ನೆಕ್ರೋಸಿಸ್ ರೋಗ ಅಂತ ಬರುತ್ತೆ, ನಂಜಾಣು ರೋಗ. ಈಗ ಉದಾಹರಣೆ ಸೂರ್ಯಕಾಂತಿ ಹೇಳಬೇಕಂತಂದರೆ, ಆ ಸೂರ್ಯಕಾಂತಿ ಬೆಳೆ ಮೊದಲು ಹೆಂಗಿತ್ತು ಇಲ್ಲಿ ನಮ್ಮ ಭಾಗದಲ್ಲಿ ಅಂದರೆ, ನಾವು ಇಲ್ಲಿಂದ ಎಲ್ಲಾರ ಹೋದರೆ ಆ ಕಡೆ ಈ ಕಡೆ ರೋಡ್ನಾಗ ಬರೀ ಹೂ ಕಾಣವು, ಅಂಥ ಒಂದು ಅತಿ ಭಾಳಷ್ಟು ಬೆಳೀತಾ ಬೆಳೆ ಇತ್ತು. ಏನಾಗಿಬಿಟ್ಟಿದೆ ರೋಗಾಣುಗಳಿಂದ, ಒಂದು ಬೆಸ್ಟ್ ಉದಾಹರಣೆ ಅಂದರೆ ರೋಗಾಣುಗಳಿಂದ ಬೆಳೆ ಹಾಳಾಗಿದ್ದು ರೈತರು ಬೆಳೆಯನ್ನು ಬಿಟ್ಟಿದ್ದಂದರೆ ಸೂರ್ಯಕಾಂತಿ ಬೆಳೆ. ಈಗ ಸೂರ್ಯಕಾಂತಿ ಬೆಳೆ ಇಲ್ಲವೇ ಇಲ್ಲ ಆ ಒಂದು ಮಟ್ಟಕ್ಕೆ. ಮೊದಲನೇದಾಗಿ 2000 ಇಸವಿಯಲ್ಲಿ ಇದು ಒಂದು ನೆಕ್ರೋಸಿಸ್ ನಂಜಾಣು ರೋಗ ಬಂತು, 2006 ಬೂದಿ ರೋಗ ಬಂತು, 2010-11 ಇನ್ನೊಂದು ಲೀಫ್ ಕರ್ಲ್ ಅಂಥೇಳಿ ಒಂದು ಡಿಸೀಸ್ ಬಂತು, ಇಲ್ಲಿ ಎಲೆಯೆಲ್ಲ ಮುದುಡೆ ಆಗೋದು, ಕರ್ಲಿಂಗ್ ಆಗೋದು. ಈ ರೋಗ ಬಂದುಬಿಟ್ಟು ರೈತರು ಇವತ್ತು ಸೂರ್ಯಕಾಂತಿ ಬೆಳೆನೇ ಬೆಳೆದ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಸೂರ್ಯಕಾಂತಿಯ ಒಂದು ದೊಡ್ಡ ಪ್ರಮುಖ ಸಂಶೋಧನಾ ಕೇಂದ್ರ ನಿಮ್ಮ ಸಂಶೋಧನಾ ಕೇಂದ್ರಕ್ಕೆ ಅವಾರ್ಡ್ನು ಬಂತು ಇತ್ತೀಚೆಗೆ. ಹ್ಞೂ ರೀ, ಆ ಇದಕ್ಕೆ ಅವಾರ್ಡನ್ನು ಬಂತು ಸೂರ್ಯಕಾಂತಿ ಕೇಂದ್ರಕ್ಕೆ. ಏನಾದರೂ ಈಗ ಸಂಶೋಧನೆ ಮಾಡಬೇಕಾದ್ರೆ ನಮ್ಮಲ್ಲಿ ಸಂಶೋಧನೆ ನಡೀತದೆ, ಪ್ರಯೋಗ ಹಾಕ್ತೀವಿ, ಬಟ್ ಅದ್ರ ಬಗ್ಗೆ ರೈತರ ಹೊಲದಲ್ಲಿ ಸಂಶೋಧನೆ ಮಾಡಬೇಕಾದ್ರೆ ಇವತ್ತು ನಾವು ಬೇರೆ ಜಿಲ್ಲೆಗೆ ಹೋಗಿ ಮಾಡಬೇಕು. ಅಂಥ ಪರಿಸ್ಥಿತಿ ನಾವೇ ಬಂದಿದೆ. ಈಗ ಸೂರ್ಯಕಾಂತಿ ಬೆಳೆ ಏನಿದೆ ಎಲ್ಲ ರೋಗಗಳಿಗೆ ಒಂದು ಬಲಿಯಾದಂಥ ಬೆಳೆ ಅಂತ ನಾವು ಹೇಳ್ಬೋದು. ಈ ರೀತಿ ಅನೇಕ ಉದಾಹರಣೆಗಳದಾವೆ, ರೋಗಗಳು ಬಂದರೆ ಯಾವ ರೀತಿ ಮನುಷ್ಯ ಇದು ಬೆಳೆನ ಬೆಳೆದು ಬಿಡ್ತಾರೆ ರೈತರು ಅಂತೇಳಿ. ಇವೆಲ್ಲ ಏನದವಲ್ಲ ರೈತರು ನಾವು ಹೇಳಿ ಮಾಡಿಸಿದ್ದಲ್ಲ, ಇದು ತನ್ನಷ್ಟಕ್ಕೆ ತಾನೇ ರೈತರಿಗೆ ಅನುಭವ ಆಗಿದೆ. ಈ ಬೆಳೆ ಬೆಳೆದ್ರೆ ನಮ್ಗೆ ಯಾವುದೇ ರೀತಿಯ ಲಾಭ ಬರೋದಿಲ್ಲ ಅಂಥೇಳಿ. ಹೋದ ವರ್ಷ ಸ್ವಲ್ಪ ಪ್ರಮಾಣದ ಪ್ರದೇಶ ಹೆಚ್ಚಾಯಿತು ಸೂರ್ಯಕಾಂತಿಯಲ್ಲಿ, ಮತ್ತೆ ಈ ವರ್ಷ ಕಡಿಮೆ ಆಗಿದೆ. ಹಾಂ, ಈ ರೀತಿಯಾಗಿ ಕೆಲವೊಂದು ರೋಗಗಳಿಂದ ಬೆಳೆಗಳು ಹಾಕೋದು ಬಿಟ್ಬಿಟ್ರು ರೋಗ ಬರುತ್ತೆ ಅಂತ ಹೇಳಿದ್ರೆ ರೈತರು. ಈ ಉದಾಹರಣೆ ಅಂದ್ರೆ ನೀವು ಹೇಳಿದಂಗೆ ಸೂರ್ಯಕಾಂತಿ ಬೆಳೆ ಒಂದು ಒಳ್ಳೆ ಉದಾಹರಣೆ ಅಂತ. ಒಳ್ಳೆ ಉದಾಹರಣೆ, ತಾವೇ ನೋಡ್ತಾ ಇದ್ರಿ ಮೊದಲು. ಈಗ ಒಂದು 10 ವರ್ಷ ಆಮೇಲೆ ಶೇಂಗಾನು ಹೋಗ್ತು, ಶೇಂಗಾನು ಇಳುವರಿ ಬರೋದಿಲ್ಲ ಅಂತಕ್ಕಂಥದ್ದು, ಅದು ಒಂದು ಶೇಂಗಾ ಬೆಳೆನೂ ಬಹಳಷ್ಟು ಕಡಿಮೆ ಆಗಿದೆ ಕ್ಷೇತ್ರ. ಶೇಂಗಾದ ಕ್ಷೇತ್ರ ಅಂತೂ ತಮಗೆ ಗೊತ್ತಿದೆ. ಈಗ ಮೊದಲ ಈಗ ನಾವು ಇಲ್ಲಿ ಸುಮಾರು ಒಂದು 20-25 ವರ್ಷದಿಂದ ಈ ಮಾನವಿ ಭಯಂಕರ ಶೇಂಗಾ ಬೆಳೀತಾ, ಮಾನವಿ ಹರವಿ ಅಂತೇಳಿ ಒಂದು ಊರಿದೆ, ಹರವಿ ನೀವು ಎಲ್ಲರೂ ಹೋದ್ರೂ ಶೇಂಗಾನ ಹರವಿ, ಆಮೇಲೆ ಕೆಲವೊಂದು ದೇವೂರು ತಾಲೂಕು ಮಾನವಿ ತಾಲೂಕು ಎಲ್ಲ ಶೇಂಗಾ ಬೆಳೆ ಬಹಳಷ್ಟು ಬೆಳೀತಾ ಇದೆ. ಶೇಂಗಾ ಬೆಳಿಲಿಕ್ಕೆ ಎತ್ತಿದ ಕೈ, 1 ಎಕರೆಕ್ಕೆ ಮಿನಿಮಮ್ ಕನಿಷ್ಠ 10 ಕ್ವಿಂಟಲ್ ಬರ್ತದೆ. ಅದು 10 ಕೊಳೆ ರೋಗ ಶೇಂಗಾ ಬೆಳೆಗೆ ಬಂದು ಅದು ಬೆಳೆ ಕಡಿಮೆ ಆಯಿತು. ಅದು ಕೂಡ ಇವತ್ತು ಅನೇಕ ರೋಗಗಳು ಶೇಂಗಾ ಬೆಳೆಯಲ್ಲಿವೆ. ಒಂದು ಬೇರು ಕೊಳೆ ರೋಗ ಇದೆ, ಇನ್ನೊಂದು ಅಲ್ಲಿ ನಂಜಾಣು ರೋಗ ಇದೆ, ಎಲೆ ಚುಕ್ಕಿ ರೋಗ, ತುಕ್ಕು ರೋಗ, ಈ ರೀತಿಯಾಗಿ ಅನೇಕರು ಅಲ್ಲಿ ಕೂಡ ರೋಗಗಳು ಬಂದು ಆ ಬೆಳೆ ಇಳುವರಿನ ಕಡಿಮೆ ಆಗಿದೆ. ಅದು ಒಂದು ಕಾರಣ. ಎರಡನೇದಾಗಿ ಶೇಂಗಾ ಬೆಳೆ ತೆಗೆದುಕೊಂಡ್ರೆ ರೈತರಿಗೆ ಅನೇಕ ಸಮಸ್ಯೆಗಳದಾವೆ. ಇವತ್ತು ಸೂರ್ಯಕಾಂತಿ ಅಥವಾ ಬೇರೆ ಬೆಳೆ ಆದರೆ ಸರಳವಾಗಿ ಬೆಳೀತಾರೆ, ಶೇಂಗಾ ಬೆಳೆಗೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ, ಕಿತ್ತೋದು ಹರಿಯೋದು ಕಳೆ ತೆಗೆಯೋದು ಒಂದೇ ಕಾರಣ ಅಲ್ಲ, ಅದ್ರ ಜೊತೆ ಇಳುವರಿ ಕೂಡ ಕಡಿಮೆ ಆಗಿದೆ. ಮುಖ್ಯವಾಗಿ ಶೇಂಗಾ ಬೆಳೀಲಿಕ್ಕೆ ಫಲವತ್ತಾದ ಮಣ್ಣು ಬೇಕು, ಆಮೇಲೆ ತಿಪ್ಪೆ ಗೊಬ್ಬರ ಹಾಕ್ಬೇಕು ರೀ. ಅದಕ್ಕೆ ತಿಪ್ಪೆ ಗೊಬ್ಬರ ಇವತ್ತು ಎಲ್ಲಿದೆ ನಾವು ನೋಡ್ತಾ ಇದ್ದೀವಿ,

ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ವಿಚಾರಗಳನ್ನು ತಿಳ್ಕೊಂಡ್ವಿ. ಹಾಗೆಯೇ ಜನಪದ ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಲಿಸಿದ್ವಿ. ಹಾಗೆಯೇ ಮತ್ತೆ ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿ ವಿಚಾರಗಳೊಂದಿಗೆ ಭೇಟಿಯಾಗೋಣ. ಶತ್ರು ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 7:21 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಮಸ್ವಾಮಿ ನೂಲಿ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು. ದಣಿದೋ ಮಲಗಿದೇನು, ದಣಿದೋ ಮಲಗಿದೇನು ಸದ್ಗುರುದೇವಾ, ದಣಿದೋ ಮಲಗಿದೇನು. ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದೋ ಮಲಗಿದೇನು, ದಣಿದೋ ಮಲಗಿದೇನು ಸದ್ಗುರುದೇವಾ, ದಣಿದೋ ಮಲಗಿದೇನು. ತರಸೇ ತಾಪವನು ಕಾಲಲ್ವರಸೆ ಮಮತೆಯ ಅರಸೆ ದುರ್ಗುಣ ವ್ಯರಸೆ ವ್ಯಸನವ ಮರಸೆ ಮೋಹವ ಜರಸೆ ಮದಗಳ ಸುರಿರಿರಿರಿರಿರಿ ಶುದ್ಧ ಸಹಸ್ರದಳ ಚಪ್ಪರ ಮಂಚದ ಮೇಲೆ ದಣಿದೋ ಮಲಗಿದೇನು, ದಣಿದೋ ಮಲಗಿದೇನು ಸದ್ಗುರುದೇವಾ, ದಣಿದೋ ಮಲಗಿದೇನು. ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದೋ ಮಲಗಿದೇನು, ಶ್ರೀ ಗುರುದೇವಾ ದಣಿದೋ ಮಲಗಿದೇನು. ತಡದೆ ವಾಯುಗಳನು ತುಂಗಳದೆ ಕ್ಲೇಶವ ಬಿಡದೆ ಈ ಕ್ಷಣ ಕಡದೆ ಕಲ್ಪನ ಹಿಡಿದು ನಿಲ್ಲಿಸಿದೆ. ಕಿಡಿ ಕಿಡಿ ಕಿಡಿ ಕಿಡಿ ಬಿಡಿ ಮುತ್ತು ದರುವ ಹಂಸಾಸನದ ಮೇಲೆ ದಣಿದೋ ಮಲಗಿದೇನು, ಶ್ರೀ ಗುರುದೇವಾ ದಣಿದೋ ಮಲಗಿದೇನು. ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದೋ ಮಲಗಿದೇನು, ಶ್ರೀ ಗುರುದೇವಾ ದಣಿದೋ ಮಲಗಿದೇನು. ಅಳದೆ ವ್ರತಗಳನು ಬಳದೆ ಮತಗಳ ಅಳಿದೆ ಗರ್ವವ ಎಳೆದೆ ನಾಸಿಕ ಅಳದೆ ಸುಂಕವ ಉಳದೆ ಮೀಸಲ ಥಳ ಥಳ ಥಳ ಥಳ ಬಯಲ ಚಿದಾನಂದ ಬ್ರಹ್ಮಪೀಠದ ಮೇಲೆ ದಣಿದೋ ಮಲಗಿದೇನು, ಬ್ರಹ್ಮಪೀಠದ ಮೇಲೆ ದಣಿದೋ ಮಲಗಿದೇನು. ಸದ್ಗುರುದೇವಾ ಶ್ರೀ ಗುರುದೇವಾ ದಣಿದೋ ಮಲಗಿದೇನು. ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದೋ ಮಲಗಿದೇನು, ಶ್ರೀ ಗುರುದೇವಾ ದಣಿದೋ ಮಲಗಿದೇನು. ಗುರುವೆ ನೀನೇ ಗತಿಯು ಎನಗೆ, ಗುರುವೆ ನೀನೇ ಗತಿಯು ಎನಗೆ, ಗುರುವೆ ನೀನೇ ಗತಿಯು ಎನಗೆ, ಗುರುವೆ ನೀನೇ ಮತಿಯು ಎನಗೆ. ಗುರುವೆಯನ್ನ ಪತಿಯು ದೈವ ಭಾವಸಂಗದಲ್ಲಿ, ಗುರುವೆಯನ್ನ ಪತಿಯು ದೈವ ಭಾವಸಂಗದಲ್ಲಿ. ವ್ರತವು ನೇಮ ಇಲ್ಲದಾಗಿ ನೀತಿ ಮಾರ್ಗ ತಿಳಿಯಾಗೊಡದು, ದಾತ ನಿಮ್ಮ ಮನವು ನೆನಕೆ ಮುಗ್ಧವಾಗಲಿ, ದಾತ ನಿಮ್ಮ ಮನವು ನನಗೆ ಮುಗ್ಧವಾಗಲಿ. ಮುಗ್ಧ ಸುಲಭವಾಗಿ ಶಬ್ದ ಸೂತ್ರ ಕಾದ್ರದಿಂದ ತಿರುಗೋತಿರಲು ಅರ್ಧನಾರಿ ಎಂಬೋ ದೈವ ಸಾಧ್ಯವಾಗಲಿ ಅರ್ಧನಾರಿ ಎಂಬೋ ದೈವ ಸಾಧ್ಯವಾಗಲಿ ಗುರುವೆ ನೀನೇ ಗತಿಯೋ ಎನಗೆ ಗುರುವೆ ನೀನೇ ಮತಿಯೋ ಎನಗೆ ಗುರುವೆಯನ್ನ ಪತಿಯೋ ದೈವ ಭಾವಸಂಗದಲ್ಲಿ ಗುರುವೆಯನ್ನ ಪತಿಯೋ ದೈವ ಭಾವಸಂಗದಲ್ಲಿ ಬುದ್ಧಿಯಿಂದ ಅಷ್ಟ ಮಂತ್ರ ಸಿದ್ಧ ನೆನಸೆ ಕೊಡಲೇ ಬೇಡ ಬುದ್ಧಿಯಿಂದ ಅಷ್ಟ ಮಂತ್ರ ಸಿದ್ಧ ನೆನಸೆ ಕೊಡಲೇ ಬೇಡ ಶುದ್ಧ ಸಾತ್ವಿಕವನೋ ಮನಕ್ಕೆ ಮನನವಾಗಲಿ ಶುದ್ಧ ಸಾತ್ವಿಕವನೋ ಮನಕ್ಕೆ ಮನನವಾಗಲಿ ಗುರುವೆ ನೀನೇ ಗತಿಯೋ ಎನಗೆ ಗುರುವೆ ನೀನೇ ಮತಿಯೋ ಎನಗೆ ಗುರುವೆಯನ್ನ ಪತಿಯೋ ದೈವ ಭಾವಸಂಗದಲ್ಲಿ ಮನಕ್ಕೆ ಘನವ ನಿಮ್ಮ ನೆನವ ಜ್ಞಾನಬೋಧದಿಂದ ನುಡಿದು ಮನಕ್ಕೆ ಘನವ ನಿಮ್ಮ ನೆನವ ಜ್ಞಾನಬೋಧದಿಂದ ನುಡಿದು ಮೌನದಿಂದ ಎನ್ನ ಮನವ ಮನನ ಮಾಡಯ್ಯ ಮೌನದಿಂದ ಎನ್ನ ಮನವ ಮನನ ಮಾಡಯ್ಯ ಗುರುವೆ ನೀನೇ ಗತಿಯೋ ಎನಗೆ ಗುರುವೆ ನೀನೇ ಮತಿಯೋ ಎನಗೆ ಗುರುವೆಯನ್ನ ಪತಿಯೋ ದೈವ ಭಾವಸಂಗದಲ್ಲಿ ಹೀನ ಗುಣದ ವಿಷಯಾಂಗಳನ್ನು ಅನುವಿನಿಂದೆ ಜಡಿದು ಬಡಿದು ಹೀನ ಗುಣದ ವಿಷಯಾಂಗಳನ್ನು ಅನುವಿನಿಂದೆ ಜಡಿದು ಬಡಿದು ಜಾಣ ಗುರುವೇ ಶರಭ ಎನ್ನೋಳು ಮನನವಾಗಲಿ ಜಾಣ ಗುರುವೇ ಶರಭ ಎನ್ನೋಳು ಮನನವಾಗಲಿ ಗುರುವೆ ನೀನೇ ಗತಿಯೋ ಎನಗೆ ಗುರುವೆ ನೀನೇ ಮತಿಯೋ ಎನಗೆ ಗುರುವೆಯನ್ನ ಪತಿಯೋ ದೈವ ಭಾವಸಂಗದಲ್ಲಿ ಗುರುವೆಯನ್ನ ಪತಿಯೋ ದೈವ ಭಾವಸಂಗದಲ್ಲಿ ಬೆರೆಯೋ ಬಾರದೇ ತಿಳಿದು ಬೆರೆಯೋ ಬಾರದೇ ಮರೆದು ಬಾಹ್ಯವನ್ನು ತನ್ನ ಮರೆದು ಬಾಹ್ಯವನ್ನು ತನ್ನ ಕರದ ಖಂಡ ತೇಜದೊಡನೆ ಕರದ ಖಂಡ ತೇಜದೊಡನೆ ಕರದ ಖಂಡ ತೇಜದೊಡನೆ ಬೆರೆಯೂ ಬಾರದೇ ತಿಳಿದು ಬೆರೆಯೂ ಬಾರದೇ ತಿಳಿವೆನಿಸುವ ಸುರಭಿಗೂಡಿ ನಳ ನಳಿಸುವ ಏಕಚ ಹೃದಯ ತಿಳಿವೆನಿಸುವ ಸುರಭಿಗೂಡಿ ನಳ ನಳಿಸುವ ಏಕಚ ಹೃದಯ ನಳಿನಾದ ಮಲ ಕರಣಿಕೆಯೋ ನಳಿನಾದ ಮಲ ಕರಣಿಕೆಯೋ ಬೆರೆದ ಇಷ್ಟ ಲಿಂಗದೊಡನೆ ಬೆರೆದ ಇಷ್ಟ ಲಿಂಗದೊಡನೆ ಬೆರೆದ ಇಷ್ಟ ಲಿಂಗದೊಡನೆ ಬೆರೆಯೂ ಬಾರದೇ